ಬೇರೆ ಗದ್ದೆಯ ನೆಲ್ಲು ಬೀಜ ಕೂರಿಗೆಯಲ್ಲಿ ಬಿತ್ತಲಿಕ್ಕೆ ಬರುವುದಿಲ್ಲವೆಂದು ಗಿಡ್ಡಕಾಳು ದಮ್ಮಕಾಳು ಮೊದಲಾದ ಕನಿಷ್ಠ ಪ್ರತಿಯ ನೆಲ್ಲು ಬೀಜವನ್ನು ಬಿತ್ತಿ ಅಕ್ಕಿಯನ್ನು ಕೆಡಿಸಿಕೊಳ್ಳುತ್ತಾರೆ. ಅದು ಕಾರಣ ಸ್ವಲ್ಪ ಮೆಹನತು ಆದರೂ ಚಿಂತೆ ಇಲ್ಲ, ದೂರವಾದರೂ ಹೋಗಿ ಇದ್ದಲ್ಲಿ ಚಲೋ ಗದ್ದೆಯ ನೆಲ್ಲಿನ ಬೀಜವನ್ನು ತಂದು ಬಿತ್ತಬೇಕು. ಇದುವರೆಗೆ ಕೃಷಿ ಋಷಿ ಶ್ರೀ ನಾಗಭೂಷಣ ಘನಮಠ ಶಿವಯೋಗಿಗಳು ರಚಿಸಿದ ಕನ್ನಡದ ಪ್ರಪ್ರಥಮ ಕೃಷಿ ಜ್ಞಾನ ಗ್ರಂಥ ಕೃಷಿ ಜ್ಞಾನ ಪ್ರದೀಪಿಕೆಯ ಸರಣಿ ಓದು ಘನ ಕೃಷಿ ಕೇಳಿದಿರಿ. ಸಂಕಲನ ಗೋವಿಂದರಾವ್ ಎನ್ ರಾಥೋಡ್, ನಿರೂಪಣೆ ಹಾಗೂ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ ಕಲಬುರಗಿ ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ವಿಜಯಪುರ ಹಾಗೂ ರಾಯಚೂರು ಕೇಂದ್ರಗಳಿಂದಲೂ ಪ್ರಸಾರವಾಗುತ್ತಿದೆ. ಈಗ ಕೇಳಿ ಅಂಬವ ಜಮಾದಾರ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು. ಹೋಗಬೇಕಮ್ಮ ಭಾಗಮ್ಮನ ದರ್ಶನಕ್ಕಮ್ಮ, ಗತ್ತರಗೆ ಹೋಗಬೇಕಮ್ಮ ಭಾಗಮ್ಮನ ದರ್ಶನಕ್ಕಮ್ಮ, ಗತ್ತರಗೆ ಹೋಗಬೇಕಮ್ಮ ಭಾಗಮ್ಮನ ದರ್ಶನಕ್ಕಮ್ಮ, ಗತ್ತರಗೆ ಹೋಗಬೇಕಮ್ಮ ಭಾಗಮ್ಮನ ದರ್ಶನಕ್ಕಮ್ಮ. ಮನಸ್ಸೈರು ಬರದಮ್ಮ ಗಮ್ಮನ ದರ್ಶನ ಕಮ್ಮ ಗಾತರಗೆ ಹೋಗಬೇಕಮ್ಮ ಭಾಗಮ್ಮನ ದರ್ಶನ ಕಮ್ಮ ಕಂಬ ನೋಡದ ಕಮ್ಮ ಕರಗಿ ಹೋಗಬೇಕಮ್ಮ ಕಜಿನ ಕಂಬ ನೋಡದ ಕಮ್ಮ